ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಶುಂಠಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ. ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆಎಂ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗೆ. ಕೇಳುಗರೆಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಶಿವಕುಮಾರ್ ಕೆಎಂ ಅವರಿದ್ದಾರೆ. ಇವರು ಶಿರ್ಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶುಂಠಿ ಅನೇಕ ರೈತರು ಇವತ್ತು ಇಷ್ಟಪಟ್ಟು ಬೆಳೀತಾ ಇದ್ದಾರೆ, ಯಾಕಂದರೆ ಅದೊಂದು ಲಾಭದಾಯಕ ಮತ್ತು ಇಟ್ಟು ಮಾರಾಟ ಮಾಡಬಹುದು, ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿದೆ ಅನ್ನೋ ಒಂದು ಉದ್ದೇಶಕ್ಕಾಗಿ. ಹಾಗಾಗಿ ಅದನ್ನು ಉತ್ಕೃಷ್ಟವಾಗಿ ಬೆಳೆಯಬೇಕಾಗಿತ್ತು ಅಂದರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಹೇಗೆಲ್ಲ ನಿರ್ವಹಣೆ ಮಾಡಬೇಕು, ಯಾವ್ಯಾವ ಮೂಲದಿಂದ ಮಾಡಬೇಕು, ಈಗ ಡಾಕ್ಟರ್ ಶಿವಕುಮಾರ್ ಅವರು ನಮ್ಗೆ ತಿಳಿಸ್ಕೊಳ್ತಾರೆ. ನಮಸ್ಕಾರ ಡಾಕ್ಟರ್ ಶಿವಕುಮಾರ್ ಅವರೇ. ನಮಸ್ಕಾರ ಸರ್. ಈಗ ಶುಂಠಿ ಬೆಳೆ ಅತ್ಯಂತ ಪ್ರಮುಖವಾದಂತ ಒಂದು ಆರ್ಥಿಕ ಬೆಳೆ, ಹಾಗಾಗಿ ಈ ಶುಂಠಿಗೆ ನಾವು ಬೆಳೆಯುವಂತ ಸಂದರ್ಭದೊಳಗೆ ಪೋಷಕಾಂಶಗಳ ನಿರ್ವಹಣೆ ಅದು ಸಮಗ್ರವಾಗಿರಬೇಕು, ಸಮಗ್ರ ರೀತಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅಂದಾಗ ಏನೇನ್ ಮಾಡಬಹುದು ಇಲ್ಲಿ? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾವು ನೀವು ಕೇಳಿದಂಗೆ ಶುಂಠಿ ಒಂದು ನಮ್ಮ ರಾಜ್ಯದ ಒಂದು ಪ್ರಮುಖವಾದ ಒಂದು ವಾಣಿಜ್ಯ ಬೆಳೆ. ಇದನ್ನ ನಾವು ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬೆಳಿಬಹುದು. ಅದರಲ್ಲೂ ಹೆಚ್ಚುವಾಗಿ ನಮ್ಗೆ ಕೇರಳ, ಸಿಕ್ಕಿಂ, ಮೇಘಾಲಯ, ನಾಗಾಲ್ಯಾಂಡ್ ಅಲ್ಲಿ ಕೂಡ ಬೆಳಿತೀವಿ. ಕರ್ನಾಟಕದಲ್ಲೂ ಕೂಡ ಒಂದು ನಮ್ಮ ರಾಜ್ಯದಲ್ಲಿ ಮೈಸೂರು, ಕೊಡಗು, ಉತ್ತರ ಕನ್ನಡ, ಹಾವೇರಿ ಜಿಲ್ಲೆಗಳಲ್ಲಿ ಬೆಳಿತೀವಿ. ಯಾವುದೇ ಒಂದು ಶುಂಠಿನ ಬೆಳಿಬೇಕು ಅಂದ್ರೆ ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಅತ್ಯಂತ ಮಹತ್ವವಾದದ್ದು. ಪೋಷಕಾಂಶ ನಿರ್ವಹಣೆ ಮಾಡಬೇಕಾದ ಶುಂಠಿನಲ್ಲಿ ನಾವು ಅದಕ್ಕಿಂತ ಮೊದಲೇ ಶುಂಠಿಯನ್ನ ನಾವು ದೇಶೀಯವಾಗಿ ಆಯುರ್ವೇದ ಔಷಧಿ ಪದ್ಧತಿಯಲ್ಲೂ ಕೂಡ ವಿಶಿಷ್ಟವಾಗಿ ಸ್ಥಾನವಿದೆ. ಅದನ್ನ ನಾವು ಯಾವುದೇ ಒಂದು ಔಷಧಿ ಗುಣಗಳು ಇರೋದ್ರಿಂದ ಅದನ್ನ ನಾವು ಹೆಚ್ಚು ಹೆಚ್ಚಾಗಿ ಕೆಮ್ಮು, ನೆಗಡಿ ಅಥವಾ ಜ್ವರ, ಜಠರ ಕ್ಲೀನ ಯಾವುದೇ ಪ್ರತಿಯೊಂದರಲ್ಲೂ ಕೂಡ ಶುಂಠಿನ ನಾವು ಅತಿ ಹೆಚ್ಚುವಾಗಿ ಬಳಸ್ತೀವಿ. ಈ ಬೆಳೆಯನ್ನ ನಮ್ಗೆ ಶುಂಠಿ ಬೆಳೆ ಬೆಳಿಬೇಕು ಅಂದ್ರೆ ಪೋಷಕಾಂಶಗಳ ನಿರ್ವಹಣೆ ಅತ್ಯಂತ ಮಹತ್ವವಾದದ್ದು. ಈ ಬೆಳೆಗೆ ಪೋಷಕಾಂಶಗಳು ಜಾಸ್ತಿ ಬೇಕಾಗಿರ್ತದೆ. ಇದರಿಂದ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡ್ಬೇಕಾದನ್ನ ತಿಳ್ಕೊಬೇಕು, ರೈತರಲ್ಲಿ ತಿಳ್ಕೊಬೇಕು ಅಂತ ಫಸ್ಟ್ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಇದಕ್ಕೆ ನಾವು ಸಾಮಾನ್ಯವಾಗಿ ಶುಂಠಿಯನ್ನ ಬೆಳಿಬೇಕಾದ್ರೆ ಯಾವ ತರಹದ ಮಣ್ಣು ಬೇಕು ಅಂತ ನಾವು ಫಸ್ಟ್ ನಾವು ನೋಡ್ಕೋಬೇಕು. ಅದಕ್ಕೆ ನಾವು ಈ ಎಲ್ಲಾ ತರದಲ್ಲೂ ಮಣ್ಣುಗಳು ಬೆಳೆಯುವುದು, ಆದರೆ ಜಂಬು ಇಟ್ಟಿಗೆ ಮಣ್ಣು, ಕೆಂಪು ಮರಳು ಮಿಶ್ರಿತ ಮಣ್ಣಿನ ಮರಳು ಮಿಶ್ರಿತ ಮಣ್ಣಿದ್ರೆ ಮಾತ್ರ ಅದು ಶುಂಠಿ ಬೆಳೆಯಕ್ಕೆ ಒಂದು ಯೋಗ್ಯವಾದ ಒಂದು ಮಣ್ಣು. ಆಮೇಲೆ ಇಲ್ಲಿ ನಮ್ಗೆ 6-5 ನಮ್ಮ ಒಂದು ರಸಸಾರ, ಮಣ್ಣಿನ ಒಂದು ರಸಸಾರ 6.5-6.8 ಅಂದ್ರೆ 6.5 ಅಷ್ಟೊಂದು ಇದ್ರೆ ಅದು ಯೋಗ್ಯವಾದ ಮಣ್ಣು ಅಂತೀವಿ. ಆ ಮಣ್ಣಿನಲ್ಲಿ ನಮ್ಗೆ ಪೋಷಕಾಂಶಗಳು ಎಲ್ಲಾ ರೀತಿ ಏನಿದ್ರೆ ಅಂತ ಮಣ್ಣು ಶುಂಠಿ ಬೆಳೆಯೋದಕ್ಕೆ ಒಂದು ಯೋಗ್ಯವಾದ ಒಂದು ಮಣ್ಣು ಅಂತ ನಾನು ಈ ಮೂಲಕ ತಿಳಿಸ್ತೀನಿ. ನಾವು ಸಾಮಾನ್ಯವಾಗಿ ರೈತರಲ್ಲಿ ಕೇಳ್ತಿದ್ದೆ, ಶುಂಠಿ ಬೆಳೆಯನ್ನ ಒಂದೇ ಭೂಮಿನಲ್ಲಿ ಕಂಟಿನ್ಯೂಸ್ ಆಗಿ ಒಂದೇ ಬಹುತೇಕ ಎಲ್ಲ ಬೆಳೆದ್ರೆ ಆ ಭೂಮಿಯ ಫಲವತ್ತತೆ ಹಾಳಾಗುತ್ತೆ, ಮತ್ತೆ ಎರಡು ಕ್ರಾಪ್ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಂತ ನಾವು ರೈತರಲ್ಲಿ ಒಂದು ಭಾವನೆ ಇದೆ. ಅದು ಖಂಡಿತ ನಿಜ. ಯಾವುದೇ ಒಂದು ಬೆಳೆಯನ್ನ ಬೆಳಿಬೇಕು ಅಂದ್ರೆ ಅದನ್ನ ನಾವು ಚೇಂಜ್ ಮಾಡ್ತಾ ಇರ್ಬೇಕು. ಶುಂಠಿ ಬೆಳೆ, ಶುಂಠಿ ಹೆಚ್ಚು ಪೋಷಕಾಂಶಗಳು ನಿರ್ವಹಣೆ ಬೇಕಾಗಿರೋದ್ರಿಂದ ಅದು ಖಂಡಿತ ಆಗಲ್ಲ. ಅದಕ್ಕೆ ನಾನು ನಿಮ್ಮ ಈ ಮೂಲಕ ಏನ್ ಕೇಳ್ಕೊಳ್ಳೋದಂದ್ರೆ, ಶುಂಠಿ ಬೆಳೆಯನ್ನ ಬೆಳೆಯಕ್ಕೂ ಮೊದ್ಲೇ ಆ ಬೆಳೆಯ ಭೂಮಿ ಅತಿ ಹೆಚ್ಚು ಫಲವತ್ತತೆ ಇರಬೇಕು. ಫಲವತ್ತತೆ ನಾವು ಯಾವ ತರ ಮಾಡ್ಕೋಬೇಕು ಅಂತಂದ್ರೆ, ನಾವು ಶುಂಠಿ ಬೆಳೆ ಬೆಳಿಬೇಕು ಅಂತಂದ್ರೆ ಅಲ್ಲಿ ನಾವು ಹೆಚ್ಚು ಹಸಿರೆಲೆ ಗೊಬ್ಬರ ಬೆಳೆಯನ್ನ ನಾವು ಬೆಳಿಬೇಕು. ಹಸಿರೆಲೆ ಗೊಬ್ಬರ ಅಂದ್ರೆ ದೈಂಚ ಆಗಿರ್ಬೋದು, ಸೆಣಬಾಗಿರ್ಬೋದು, ಅಲಸಂದೆ, ಹುರುಡಿ ಎಲ್ಲ ಇದು ಹೆಚ್ಚು ಹಸಿರೆಲೆ ಗೊಬ್ಬರಗಳು. ಇದನ್ನ ನಾವು ಹೂ ಬಿಡಕ್ಕೂ ಮೊದ್ಲೇ ಬೆಳೆದು ಆ ಮಣ್ಣಿಗೆ ಸೇರಿಸಿದ್ರೆ ಅದು ಅಲ್ಲಿ ಒಂದು ಮಣ್ಣಿನ ಗುಣಧರ್ಮ ಭೌತಿಕವಾಗಿ ಮತ್ತೆ ರಾಸಾಯನಿಕವಾಗಿ ಮತ್ತೆ ಎಲ್ಲಾ ರೀತಿಯಲ್ಲೂ ನಾವು ಒಟ್ಟಾರೆ ಹೇಳ್ಬೇಕಂದ್ರೆ ಪೋಷಕಾಂಶಗಳು ಅಧಿಕವಾಗಿರುತ್ತೆ. ಅದ್ ತದನಂತರ ನಾವು ಶುಂಠಿಯನ್ನು ನಾಟಿ ಮಾಡಬಹುದು ಅಂತ ಈ ಮೂಲಕ ತಿಳಿಸ್ತೇನೆ. ಈಗ ಸಾವಯವ ಗೊಬ್ಬರ ಕೊಡ್ಬೇಕಂದಾಗ ಏನೇನ್ ಮಾಡಬಹುದು, ಎಂತೆಂತ ಸಾವಯವ ಗೊಬ್ಬರ? ನಾವು ಇವಾಗ ಅವಾಗ್ಲೇ ಹೇಳಿದೆ, ಸಾವಯವ ನಾವು ಯಾವುದೇ ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ಸಾವಯವ ಮಣ್ಣಿನಲ್ಲಿ ಸಾವಯವ ಅಂಶವನ್ನ ನಾವು ಕಾಪಾಡಿಕೊಳ್ಳೋದು ಅತಿ ಮುಖ್ಯವಾಗಿದ್ದು. ನಾವು ಈ ಶುಂಠಿ ಬೆಳಿಬೇಕಾದ್ರೆ ಮಣ್ಣಿನ ಸಾವಯವ ಬೇಕು. ಅದಕ್ಕೆ ನಾನು ಹೇಳಿದಾಗೆ ಹಸಿರೆಲೆ ಗೊಬ್ಬರಗಳನ್ನ ಫಸ್ಟ್ ಒಂದು ಈಗ ಫಸ್ಟ್ ಬೆಳೆದು ಅದನ್ನ ಮಣ್ಣಿಗೆ ಸೇರಿಸ್ಬೇಕು. ಅದರ ಜೊತೆಗೆ ಸಾವಯವ ಹಸಿರೆಲೆ ಗೊಬ್ಬರದಿಂದ ಒಂದನೇ ಸಾಕಲ್ಲ, ಅದರ ಜೊತೆಗೆ ನಾವು ಅತಿ ಹೆಚ್ಚಾಗಿ ಸಾವಯವ ಗೊಬ್ಬರ ಅಂದ್ರೆ ಇದು FIM ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಬೇವಿನ ಹಿಂಡಿ, ಈ ತರ ಎಲ್ಲಾ ರೀತಿಯಾದ ಒಂದು ಸಾವಯವ ಗುಣ. ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ ಸುಮಾರು 10-12 ಟನ್ ಗೊಬ್ಬರ ಅಷ್ಟ. ಅಂದ್ರೆ ನಾವು ಟ್ರ್ಯಾಕ್ಟರ್ನಲ್ಲಿ ಹೇಳ್ಬೇಕು ಒಂದು ವಿಧಾನ ಅಂತಂದ್ರೆ 5-6 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರವನ್ನ ನಾವು ಬೇಸಿಗೆ ಕಾಲದಲ್ಲಿ, ಅಂದ್ರೆ ನಾವು ಈಗ ನಾವು ಸಾಮಾನ್ಯವಾಗಿ ಶುಂಠಿ ನಾಟಿ ಮಾಡಬಹುದು ಅಂತಂದ್ರೆ ಈ ಸಾಮಾನ್ಯವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತಂದ್ರೆ ಅದು March-April ಮಾಡ್ತಾರೆ. ಅದಕ್ಕೆ ನಾವು January-February ನಮ್ಮ ರೈತರು ಕೊಟ್ಟಿಗೆ ಗೊಬ್ಬರವನ್ನ ಜಮೀನಿನಲ್ಲಿ ಹಾಕಿ ಅದನ್ನ ಮಿಶ್ರಣ ಮಾಡಿ ಕೂಡ ಸೇರಿಸಿದ್ರೆ ಸಾವಯವ ಅಂಶ ಜಾಸ್ತಿ ಇದೆ. ಇದರ ಜೊತೆಗೆ ನಾವು ಸಾವಯವ ಕೊಟ್ಟಿಗೆ ಗೊಬ್ಬರ ಮೌಲ್ಯವರ್ಧನೆ ಮಾಡಬಹುದು. ಅದರಲ್ಲಿ ಯಾಕೆ ಮೌಲ್ಯವರ್ಧನೆ ಯಾಕೆ ಮಾಡ್ಬೇಕು ಅಂತಂದ್ರೆ, ಅಲ್ಲಿ ಸಾವಯವ ಗೊಬ್ಬರಗಳಲ್ಲಿ ನಾವು ರೋಗ ತಡೆಗಟ್ಟಿಕೆ, ಶುಂಠಿನಲ್ಲಿ ಬೇಗ ತುಂಬಾ ತರದ ರೋಗಗಳು ಬರ್ತದೆ, ಕೀಟನಾಶಕಗಳು ಬರ್ತದೆ, ಗೆಡ್ಡೆ ಕೊಳೆ ರೋಗ ಅದು ನಮ್ಗೆ ತುಂಬಾನೇ ಇದು ಬಾಧಿಸುವಂತ ಶುಂಠಿನಲ್ಲಿ ಬರ್ತಕ್ಕಂತ ರೋಗ, ಅದನ್ನೆಲ್ಲ ತೆಗಿಬೇಕು ಅಂದ್ರೆ ನಾವು ಶುಂಠಿಯಿಂದ ಹಾಕೋ ಸಾವಯವ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮಾ, ಸಿಡೋಮನಸು, ಅಜೋಸ್ಪೈರ್ಲಮು, ಜೈವಿಕ ಗೊಬ್ಬರಗಳು ಎಲ್ಲಾ ರೀತಿಯಾದ ಒಂದು ಮೌಲ್ಯವರ್ಧನೆ ಮಾಡಿ ಬೇಸಿಗೆನಲ್ಲಿ ಆ ಭೂಮಿಗೆ ಸೇರಿಸಿ 1-3 ತಿಂಗಳು ಅದ ಸೇರಿಸಿದ್ರೆ ಆ ಮಣ್ಣಿನಲ್ಲಿ ನಾವು ಏನು ಸಾವಯವ ಗೊಬ್ಬರವನ್ನ ಕೊಡ್ತೀವಿ ಅದು ನಮ್ಗೆ ಭೂಮಿನಲ್ಲಿ ಸೇರಿ ಅದು ಪೋಷಕಾಂಶ ಮಿನರಲೈಸೇಷನ್ ಆಗಿ ಅದರಿಂದ ಗಿಡಗಳಿಗೆ ನೆಕ್ಸ್ಟ್ ತದನಂತರ ಅದು ಶುಂಠಿ ಬೆಳೆಗೆ ಕೊಡುತ್ತೆ. ಮತ್ತೆ ಎರೆಗೊಬ್ಬರ ಅಂತವೆಲ್ಲ ಕೊಡ್ಬೇಕಾ? ನಾನು ಮತ್ತೆ ಇನ್ನೊಂದು ಹೇಳಿದೆ ಇದ್ರ ಜೊತೆಗೆ, ಈಗ ಎರೆ ಗೊಬ್ಬರನು ಕೂಡ ಪ್ರಮುಖವಾದ ಒಂದು ಸಾವಯವ ಗೊಬ್ಬರ. ನಾವು ಹೇಳಿದಾಗೆ ನಾನು ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಅದ, ಈ ಎರೆ ಗೊಬ್ಬರ ಅಂತಂದ್ರೆ ನಿಮ್ಗೆ ಸಾವಯವ ಎರೆಹುಳುವಿನಿಂದ ತಯಾರಿಸಲ್ಪಡುವ ಗೊಬ್ಬರವೇ ಎರೆಹುಳು ಅಂದ್ರೆ ಅದರ ಎಕ್ಸ್ಕ್ರೀಟ್ ಅದ್ರ ಬರ್ತಕ್ಕಂತ ಎರೆ ಗೊಬ್ಬರದ ಒಂದು ವೇಸ್ಟ್ ಅದರಿಂದ ಮಾಡ್ತಾ ಇದ್ದ ಅದು ಒಳ್ಳೆ ಗೊಬ್ಬರ. ಅದರಿಂದ ಹಾಕೋದ್ರಿಂದ ನಮ್ಗೆ ಮಣ್ಣಿನಲ್ಲಿ ಕೊಟ್ಟಿಗೆ ಗೊಬ್ಬರಕ್ಕಿಂತನೂ ಕೂಡ ಜಾಸ್ತಿಯಾಗಿ ಪೋಷಕಾಂಶಗಳನ್ನ ಭೂಮಿಗೆ ಸೇರುತ್ತೆ, ಮಣ್ಣಿನ ಒಂದು ಗುಣಧರ್ಮ ಕೂಡ ಚೆನ್ನಾಗಿ ಆಗುತ್ತೆ. ಅದರಿಂದ ಎರೆ ಗೊಬ್ಬರನು ಒಳ್ಳೆಯದು, ಅದಕ್ಕೂ ಕೂಡ ನಮ್ಮ ಮೌಲ್ಯವರ್ಧನೆ ಮಾಡಿ ಕೂಡ ಸೇರಿಸಿದ್ರೆ ಒಳ್ಳೆ ಒಂದು ಸಾವಯವ ಅಂಶನ ಭೂಮಿನಲ್ಲಿ ಕಾಪಾಡಿಕೊಳ್ಳೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ, ಮತ್ತೆ ಒಳ್ಳೆಯದು ಶುಂಠಿ ಬೆಳೆಗೆ ಒಳ್ಳೆ ಒಂದು ಸಾವಯವ ಗೊಬ್ಬರ ಅಂತ ನಾನು ತಿಳಿಸ್ತೇನೆ. ಇನ್ನು ಜೈವಿಕ ಗೊಬ್ಬರಗಳು ಏನಾದ್ರೂ ಇದಾವ ಡಾಕ್ಟ್ರೆ? ಜೈವಿಕ ವಸ್ತುಗಳು, ಆ ಜೈವಿಕ ವಸ್ತುಗಳು ಅಂತ ಅಂದ್ರೆ ನಾನು ಆವಾಗಲೇ ಹೇಳಿದೆ ಅಜೋಸ್ಪೈರಲಮ್, ಟ್ರೈಕೋಡರ್ಮಾ ಇದನ್ನೆಲ್ಲ ಕೊಡಬಹುದು. ಅದ್ರ ಜೊತೆಗೆ ರೋಗ ನಿರ್ವಹಣೆ ತರೋದಕ್ಕೆ ಮೆಟರೈಸಿಯಂ, ಸ್ಯೂಡೋಮನಸ್, ನೀಮ್ ಕೇಕ್ನು ಕೂಡ ಹಾಕ್ಬೋದು. ಬೇವಿನ ಹಿಂಡಿ, ಈಗ ನಾವು ಸಾಮಾನ್ಯವಾಗಿ ಬೇವಿನ ಹಿಂಡಿ ಯಾಕೆ ಹಾಕ್ತಿವಿ ಅಂತಂದ್ರೆ ಅಲ್ಲಿ ಬರ್ತಕ್ಕಂತ ಒಂದು ಗೊಣ್ಣೆ ಹುಳು, ಕೊರೆ ಹುಳು, ಗೊಡ್ಡೆ ಕೊರೆ ಹುಳು ಬರುತ್ತೆ, ಅದನ್ನ ಸೇರಿಸಿದ್ರೆ ಗಡ್ಡೆ ಕೊಳೆಯ ಉಳುವನ್ನ ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡಬಹುದು. ಅದರಿಂದ ಅತಿ ಜೈವಿಕ ಗೊಬ್ಬರಗಳು ಈಗ ಬಳಸಿದ್ರೆ ಅದರಲ್ಲಿ ಶುಂಠಿ ಬೆಳೆಯುವ ಭೂಮಿಯಲ್ಲಿ ಅದರಲ್ಲಿ ನಾವು ಸಾಮಾನ್ಯವಾಗಿ ತಡೆಗಟ್ಟಬಹುದು. ಅದರಿಂದ ಒಳ್ಳೇದು. ಮತ್ತೆ ಇನ್ನೊಂದು ಏನು ಹೇಳ್ಬೇಕು ಅಂತಂದ್ರೆ, ಯಾವ ಜಮೀನು ಆಯ್ಕೆ ಆಗಿರ್ಬೇಕು? ಈಗ ನಾವು ಜಮೀನು ಶುಂಠಿ ಬೆಳಿಬೇಕು ಅಂದ್ರೆ ಮೊದಲ ರೈತರಿಗೆ ಏನಂತಂದ್ರೆ, ನಾವು ಇಂದಿನ ಬೆಳೆ ಯಾವ್ದಾಗಿರ್ಬೋದು ಅಂತ ಇದೆ. ಸಾಮಾನ್ಯವಾಗಿ ಶುಂಠಿ ಅದು ಆರ್ಥಿಕ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ನಮಗೆ ಅಲ್ಲಿ ಜಾಸ್ತಿ ಫಲವತ್ತತೆ ಇರೋದು. ನಾವು ಅಲ್ಲಿ ಸಾವಯವ ವಸ್ತು ಜಾಸ್ತಿ ಇರ್ಬೇಕಂತ. ಮತ್ತೆ ಶುಂಠಿನೇ ಮತ್ತೆ ಮತ್ತೆ ಬೆಳೆಯಕ್ಕಾಗದ್ರೆ ಅದ್ರ ಬದಲು ಕ್ಯಾಪ್ಸಿಕಮ್, ಬದನೆ, ಮೆಣಸಿನಕಾಯಿ ಅಂತ ಬೆಳೆಗಳು ಬೆಳೆದಿದ್ರೆ ಆ ಭೂಮಿ ಶುಂಠಿ ಬೆಳೆಯಕ್ಕೆ ಯೋಗ್ಯವಾಗೋದಿಲ್ಲ. ಅದ್ರ ಜೊತೆಗೆ ನಾವು ಮೆಕ್ಕಲು ಮಣ್ಣು ಜಮೀನು ಫಾರೆಸ್ಟ್ ಏನೋ ಅತಿ ಹೆಚ್ಚುವಾಗಿ ಫಲವತ್ತ ಇರೋದ ಮಣ್ಣನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾನು ಏನ್ ಮಾಡ್ತೀನಿ. ಮತ್ತೆ ವಾತಾವರಣನು ಕೂಡ ನಮ್ಗೆ ಈ ಸಾಮಾನ್ಯವಾಗಿ ನಮ್ಮ ಶಿರ್ಸಿ ಮತ್ತೆ ಮುಂಡಗೋಡು ಈ ಭಾಗ ಹಾವೇರಿ ಮುಂಡಗೋಡಿದೆ, ಅದಕ್ಕೆ ವಾತಾವರಣ ಶುಂಠಿ ಬೆಳಿಬೇಕು ಅಂತ ವಾತಾವರಣ ಅಂತಂದ್ರೆ 25-27 ಸೆಂಟಿ ಡಿಗ್ರಿ ಉಷ್ಣಾಂಶ ಇರಬೇಕು. ಈ ಆತರ ಇರ್ತಕ್ಕಂತ ವಾತಾವರಣ ನಮ್ ಶಿರ್ಸಿ ಭಾಗ ಮತ್ತೆ ಮುಂಡಗೋಡು ಸ್ವಲ್ಪ ಅರೆ ಮಲೆನಾಡು ಭಾಗ ಅತಿ ಹೆಚ್ಚುವಾಗಿ ಸೂಕ್ತವಾದ ಒಂದು ವಾತಾವರಣ, ಮತ್ತೆ ಆ ಮಣ್ಣು ಸೂಕ್ತ ಅಂತ ಹೇಳ್ತೀನಿ. ಇನ್ನು ಮಣ್ಣು ಹಾಕ್ತಿರ್ತಾರೆ ಎಷ್ಟು ಜನ, ಕೆರೆ ಹೊಂಡ ಅಂತಿಂತ ಅದು ಶೀಲ್ಟ್ ತಂದು ಹಾಕೋದು ಅಂತದಿಲ್ಲ. ನಾವು ಮತ್ತೆ ಇದನ್ನ ತದನಂತರ ನಾವು ಈಗ ಹೇಳಿದಾಗೆ ಮಣ್ಣು ಯಾವ ಮಣ್ಣು ಹೆಂಗೆ ಅಂತ, ಮಣ್ಣು ನಾವು ಶುಂಠಿ ಬೆಳೆ ನಾಟಿ ಮಾಡೋಕ್ಕೂ ಮೊದಲೇ ಅದರಲ್ಲಿ ಮಣ್ಣು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಯಾವ ಎರೆಗೊಬ್ಬರ, ಯಾವ ಮಣ್ಣು ಅಥವಾ ಕೆಂಪು ಮಣ್ಣು ಅಂತ ಹಿಂಗೆಲ್ಲ ಇರ್ತೀವಿ. ನಾವು ಯಾವ್ದೇ ಮಣ್ಣು ಅಂತ ನಾವು ಶುಂಠಿ ಬೆಳಿಬೇಕು ಅಂತ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಯಾಕಂದ್ರೆ ಅತಿ ಹೆಚ್ಚು ಪೋಷಕಾಂಶ ಬೇಕಾಗುತ್ತದೆ ನಮಗೆ. ಅದರಿಂದ ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ಯಾವ ಮಣ್ಣು ಸೂಕ್ತ, ಎಷ್ಟು ಪೋಷಕಾಂಶಗಳಿದೆ ಅಂತ ನಾವು ಹೇಳ್ಬೋದು. ನಾನು ಆಗ್ಲೇ ಹೇಳಿದಾಗ ನಿಮ್ಗೆ ನಾವು ಶುಂಠಿ ಬೆಳಿಬೇಕು ಅಂತಂದ್ರೆ ನಮ್ಗೆ ಆಮ್ಲೀಯ ಮಣ್ಣು, ಸ್ವಲ್ಪ ಆಮ್ಲೀಯ ಮಣ್ಣು ಇದ್ರೆ, ಆಮ್ಲೀಯ ಮಣ್ಣು ಆತರ ಇದ್ರೆ ಶುಂಠಿ ಬೆಳೆಗೆ ಅತಿ ಹೆಚ್ಚುವಾಗಿ ಸೂಕ್ತವಾದ ಒಂದು ಮಣ್ಣು ಅಂತ ಹೇಳ್ತೀವಿ. ಈ ಎರೆ ಅತಿ ಹೆಚ್ಚು ಕ್ಷಾರ ಮಣ್ಣು, ಎರೆ ಮಣ್ಣು ಅಂತಂದ್ರೆ ಕ್ಷಾರ ಜಾಸ್ತಿ ಇರುತ್ತೆ, ಅದರಲ್ಲಿ ರಸಸಾರ ತುಂಬಾನೇ ಇದ್ರೆ ಆ ಮಣ್ಣು ಅಷ್ಟು ಸೂಕ್ತವಾದ ಮಣ್ಣಲ್ಲ. ಸೂಕ್ತವಾದ ಮಣ್ಣು ಅಂತಂದ್ರೆ 6.5 ಅಂತಕ್ಕಂತ ಒಂದು ಮಣ್ಣಿನ ಗುಣ ಒಂದು ಇದ್ರೆ ಆ ಮಣ್ಣು ಒಳ್ಳೆ ಶುಂಠಿ ಬೆಳೆಯೋದಕ್ಕೆ ಖಂಡಿತವಾಗಿಯೂ ಅದು ಸೂಕ್ತವಾದ ಮಣ್ಣು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಲ್ಲಿ ಕೃತಕವಾಗಿ ರಾಸಾಯನಿಕ ಮೂಲದಿಂದ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕಾದಾಗ, ನೀವು ಮೇಲಿನ ಮೇಲೆ ಹೇಳ್ತಾ ಇದ್ರಿ ಇದು ಹೆಚ್ಚು ಪೋಷಕಾಂಶಗಳನ್ನ ಬಯಸುತ್ತೆ ಅಂತ, ಏನೇನ್ ಮಾಡಬಹುದು ಇಲ್ಲಿ? ಆಗ್ಲೇ ಹೇಳಿದಾಗೆ ನಾವು ಪೋಷಕಾಂಶಗಳು, ಪೋಷಕಾಂಶಗಳ ನಿರ್ವಹಣೆ, ನಾವು ಸಾವಯವ ಗೊಬ್ಬರದಿಂದನೇ ಮಾತ್ರನೇ ನಾವು ಪೋಷಕಾಂಶ ಶುಂಠಿ ಬೆಳೆಗೆ ಪೋಷಕಾಂಶಗಳನ್ನ ಒದಗಿಸ್ತೀವಿ ಅಂತಂದ್ರೆ ಅದು ಖಂಡಿತವಾಗಿ ಸಾಧ್ಯ. ನಾವು ಸಮಗ್ರವಾಗಿ ಪೋಷಕಾಂಶಗಳನ್ನ ಕೊಡ್ಬೇಕಂತ. ಸಾಮಾನ್ಯವಾಗಿ ಶುಂಠಿಗೆ ಎಕರೆಗೆ ಒಂದು ಪ್ರತಿ ಹೆಕ್ಟೇರ್ಗೆ ಅಂತಂದ್ರೆ 100 kg ಸಾರಜನಕ, 50 kg ರಂಜಕ, 50 kg ಪೊಟಾಷ್ ಅಂತ ಗೊತ್ತೇವೆ. ಅಂದ್ರೆ ಎಕರೆವಾರು ಹೆಕ್ಟೇರ್ ಬೇಕಿದೆ. ಒಂದು ಎಕರೆಗೆ ಬಂತು ಅಂತಂದ್ರೆ 20 kg ಅಷ್ಟು ಸಾರಜನಕ, ರಂಜಕ, ಪೊಟಾಷ್ ಅಂತ ಕಂತನ್ನ ಕೊಡ್ತೀವಿ. ನಾವು ವಿವಿಧವಾದ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಇಟ್ಕೊಳ್ತೀವಿ. ನಾವು ರಂಜಕ ಬೇಕು ಅಂತಂದಾಗ ನಾವು ಯೂರಿಯಾ ಹಾಕ್ತೀವಿ, ಮತ್ತೆ ಇದರಲ್ಲಿ ಸಾರಜನಕ ಬೇಕಂದ್ರೆ ಯೂರಿಯಾ ಹಾಕ್ತೀವಿ, ರಂಜಕ ಬೇಕಂದ್ರೆ 74 DAP ಇದೆಲ್ಲ ಹಾಕ್ತೀವಿ. ಮತ್ತೆ ಪೊಟಾಷ್ ನ ಒದಗಿಸ್ಬೇಕು ಅಂತ ಬಂದಾಗ ನಾವು ಮ್ಯೂರೇಟ್ ಆಫ್ ಪೊಟಾಷ್ ಅಂತ ಅಥವಾ ಸಲ್ಫೇಟ್ ಆಫ್ ಪೊಟಾಷ್ ಕೂಡ ನಾವು ಒದಗಿಸ್ತೀವಿ. ನಾವು ಸಾಮಾನ್ಯವಾಗಿ ಈ ಸಾರಜನಕ ಯಾಕೆ ಹಾಕ್ತಿವಿ ಅಂತ ಅಂದ್ರೆ, ನಾವು ಇದು ಸಾರಜನಕ ಒಂದು ಪ್ರಧಾನವಾದ ಒಂದು ಪೋಷಕಾಂಶ. ಇದು ಹಾಕೋದ್ರಿಂದ ಎಲೆಗಳ ಆರೋಗ್ಯ ಬೆಳವಣಿಗೆಗೆ ಜಾಸ್ತಿ ಆಗುತ್ತೆ, ಮತ್ತೆ ಇದರಲ್ಲಿ ಮುಗಿಲು ಕೌಲು ಹೆಚ್ಚು ಕೌಲುಗಳನ್ನ ಇದ್ ಮಾಡಕತ್ತೆ. ಒಟ್ಟಾರೆ ಬೆಳವಣಿಗೆಗೆ ಮತ್ತೆ ಸಂಖ್ಯೆಗಳ ಮರಿಗೆಡ್ಡೆಗಳನ್ನು ಹೆಚ್ಚಿಸೋದಕ್ಕೆ ಸಾರಜನಕ ಅತಿ ಅವಶ್ಯಕತೆ ಇದೆ. ಸಾರಜನಕನ ನಾವು ನಾಟಿ ಮಾಡಿದ 30 ದಿನಗಳ ನಂತರ ಅದಕ್ಕೆ ನಾವು ಒಂದು 20% ಅಷ್ಟು ಕೊಡ್ಬೇಕಾಗತ್ತೆ. ರಂಜಕ ನಿಮ್ಗೆ ಆಗ ತಿಳಿದ್ರಾಗಿ ಇದು ಬೇರುಗಳು, ನಮ್ಮ ಶುಂಠಿಯಲ್ಲಿ ಬೇರುಗಳಂತ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಆಗ್ಬೇಕಂದ್ರೆ ರಂಜಕ ಗೊಬ್ಬರ ಅಂತ ಅದನ್ನ ನಾವು ರಂಜಕ ಅಂತ ಅದನ್ನ ನಾವು ಮೂಲ ಗೊಬ್ಬರವಾಗಿ ಕೊಡ್ಬೇಕಾಯ್ತೆ. ನಾಟಿ ಮಾಡುವ ಸಮಯ 1-15 ದಿನ ಮುಂಚೆ ಚೆನ್ನಾಗಿ ಸೇರಿಸಿ ಅದನ್ನ ನೀರಲ್ಲಿ ಮಿಶ್ರಣ ಮಾಡಿ ತೇವಾಂಶ ಇರೋ ಮಣ್ಣ ಸೇರಿಸಿ ಅದನ್ನ ಮಾಡಿದ್ರೆ ಒಳ್ಳೇದೆ. ಅದು ಬೇರುಗಳಿಗೆ ಒಳ್ಳೆ ಬೆಳವಣಿಗೆ ಕೊಡುತ್ತೆ. ಮತ್ತೆ ಇನ್ನೊಂದು ಪೊಟಾಷ್ ಅಂತ ಅಂಶಗಳು ನಾವು ಈ ಶುಂಠಿ ಬೆಳೆಯಲ್ಲಿ ಅತಿ ಮುಖ್ಯವಾದ ಒಂದು ಪೋಷಕಾಂಶ. ಅದನ್ನ ನಾವು ಕೊಡೋದ್ರಿಂದ ಏನು ಕೀಟ ಮತ್ತು ರೋಗ ನಿರ್ವಹಣೆ ಅತಿ ಹೆಚ್ಚು ಆಗುತ್ತೆ. ಮತ್ತೆ ಶುಂಠಿನಲ್ಲಿ ಇರ್ತಕ್ಕಂತ ಒಂದು ಕ್ವಾಲಿಟಿ ಅದು ಕೂಡ ಚೆನ್ನಾಗಿ ಬರೋದ್ರಿಂದ ಈ ಪ್ರಧಾನ 3 ಪೋಷಕಾಂಶ ಅತಿ ಹೆಚ್ಚು ಪ್ರಮುಖವಾಗಿ ಕೊಡ್ಬೇಕಾಗುತ್ತೆ. ಅಂದ್ರೆ 350 ಕೆಜಿ ಪ್ರತಿ ಹೆಕ್ಟೇರ್ಗೆ ನಾವು ಕೊಟ್ರೆ ಖಂಡಿತವಾಗಿ ಒಂದು ರಾಸಾಯನಿಕ ಗೊಬ್ಬರ ನಿರ್ವಹಣೆ. ಇದರ ಜೊತೆಗೆ ನಾವು ಲಘು ಪೋಷಕಾಂಶಗಳು, ಸಾಮಾನ್ಯವಾಗಿ ಲಘು ಪೋಷಕಾಂಶಗಳು ಕೂಡ ಬೇಕಾಗುತ್ತೆ. ಲಘು ಪೋಷಕಾಂಶಗಳಂದ್ರೆ ಜಿಂಕ್ ಸಲ್ಫೇಟು, ಫೆರಸ್ ಸಲ್ಫೇಟು, ಮ್ಯಾಂಗನೀಸ್ ಸಲ್ಫೇಟು, ಇದನ್ನು ಕೂಡ ಪ್ರತಿ ನಾವು 10 ಕೆಜಿಯಷ್ಟು ಪ್ರತಿ ಹೆಕ್ಟೇರ್ಗೆ ಕೊಟ್ರೆ ಅದು ಸಾಧ್ಯವಾಗುತ್ತೆ. ನಾವು ಬೋರಾನ್ ಮತ್ತೆ ಇನ್ನೊಂದು ಪ್ರಧಾನವಾದ ಒಂದು ಲಘು ಪೋಷಕಾಂಶ ಬೋರಾನ್, ಅದನ್ನ ನಾವು ಪ್ರತಿ ಇದ್ರಲ್ಲಿ ಕೊಡ್ಬೇಕಾಗುತ್ತೆ. ಅದು ನಾವು ಬೋರಾಕ್ಸ್ ಅಂತ ಸಿಗ್ತೀವಿ, 2.5 ಗ್ರಾಂನಷ್ಟು ಪ್ರತಿ ಲೀಟರ್ಗೆ ಕೊಟ್ಟು ಅದ್ರ ಜೊತೆಗೆ ನಾವು ಸ್ಪ್ರೇ ಮಾಡಿದ್ರೆ ಅದೇ ಹೆಚ್ಚುವಾಗಿ ನಮ್ಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಸಾವಯವ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಎರಡನ್ನು ಕೂಡ ಶುಂಠಿ ಬೆಳೆಯಲ್ಲಿ ಹಾಕಿದ್ರೆ ಒಂದು ಸಮಗ್ರವಾದ ಪೋಷಕಾಂಶ ಕೊಟ್ರೆ ಒಂದು ರೈತರು ಒಂದು ಉತ್ತಮವಾದ ಒಂದು ಶುಂಠಿ ಬೆಳೆಯನ್ನ ಬೆಳಿಬಹುದು ಅಂತ ಈ ಮೂಲಕ ತಿಳಿಸಿ. ಈಗ ನೀರು ಕೂಡ ಒಂದು ಪೋಷಕಾಂಶ, ಗಾಳಿ ಕೂಡ ಒಂದು ಪೋಷಕಾಂಶ, ಸಾವಯವ ಇಂಗಾಲ ಕೂಡ ಒಂದು ಪೋಷಕಾಂಶ. ಹಾಗಾಗಿ ನೀರು ಲಭ್ಯ ಆಗ್ಬೇಕಾಗಿತ್ತು ಅಂದ್ರೆ ನೀರ್ ನಿಲ್ಬಾರ್ದು, ನೀರ್ ಬಸಿದ್ ಹೋಗ್ಬೇಕು ಅಲ್ವಾ? ಮತ್ತೆ ಮೊದ್ಲೇ ಹೇಳ್ದಾಗೆ ಈಗ ನಾವು ಯಾವ ತರ ಜಮೀನ್ ಆಗಬಹುದು ಅವಾಗಲೇ ಹೇಳಿದೆ, ಅದ್ರ ಮುಂದುವರೆದ ಭಾಗ ಇನ್ನೊಂದ್ ಸ್ವಲ್ಪ ಹೇಳ್ತೀವಿ. ನಾವು ಸಾಮಾನ್ಯವಾಗಿ ಯಾವುದೇ ಶುಂಠಿ ಬೆಳಿಬೇಕು ಅಂದ್ರೆ ಅದು ಸಮತಟ್ಟವಾಗಿ ಇರ್ಬೇಕು. ಆ ಸಮತಟ್ಟವಾದ ಭೂಮಿ ಅಂತಂದ್ರೆ ನಾವು ಯಾವ್ದೇ ಗೊಬ್ಬರ ಹಾಕಿದ್ರೆ ಮಳೆ ನೀರು ಜಾಸ್ತಿ ಬಂದ್ರೆ ಅಲ್ಲಿ ನೀರು ನಿಂತ್ಕೊಂಡು ಅತಿ ನಾವು ಯಾವ್ದೇ ಗೊಬ್ಬರ ಹಾಕಿದ್ರೆ ಅದು ಉಪಯೋಗ ಬರೋದಿಲ್ಲ. ಮತ್ತೆ ಅಷ್ಟು ಜಾಸ್ತಿ ನೀರನ್ನು ಕೊಚ್ಕೊಂಡು ಹೋದ್ರೆ ಇದಲ್ಲ. ಆದ್ರಿಂದ ನಾವು ಬಸಿಗಾಲುವೆ ಮಾಡ್ಬೇಕಾಗತ್ತೆ. ಬಸಿಗಾಲುವೆ ಮಾಡೋದ್ರಿಂದ ಗೆಡ್ಡೆ ಕೊಳೆ ರೋಗ ಬರತಕ್ಕಂಥದ್ದನ್ನ ತೆಗಿಬೇಕು. ನಾವು ಸಾಮಾನ್ಯವಾಗಿ ಒಂದು ಯಾವ ತರ ಒಂದು ಇದನ್ ಮಾಡ್ತೀವಿ ಅಂತಂದ್ರೆ ಒಂದ್ 1 ಮೀಟರ್ ಅಗಲ, 5 ಮೀಟರ್ ಉದ್ದ, ಒಂದ್ 1/2 ಅಡಿ ಎತ್ತರ ಮಡಿಗಳನ್ನ ಮಾಡಿಕೊಂಡು ಆ ತರದಲ್ಲಿ ನೀರು ಹೆಚ್ಚಿಗೆ ಜಾಸ್ತಿನೂ ನಿಲ್ಲಬಾರದು ಮತ್ತೆ ಜಾಸ್ತಿನೂ ಕೊಚ್ಕೊಂಡು ಆ ತರ ನಾವು ಒಂದ್ ಮಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನೀರು ನಿರ್ವಹಣೆನು ಕೂಡ ಒಂದು ಒಳ್ಳೆ ಆಗುತ್ತೆ. ಮತ್ತೆ ಬಸಿಗಾಲುವೆ ಮಾಡೋದ್ರಿಂದ ಅಲ್ಲಿ ಗೆಡ್ಡೆ ಮಳೆಗಾಲದಲ್ಲಿ ಮತ್ತೆ ಕೊಳೆಯತಕ್ಕಂಥ ನಾವು ತಡೆಗಟ್ಟಬಹುದು. ಮತ್ತೆ ಇದ್ರ ಜೊತೆಗೆ ನಾವು ನಾಟಿ ಮಾಡಿದ ನಂತರ ನಾವು ಮಲ್ಚಿಂಗ್ ಅಂತ ಹೇಳ್ತೇವೆ, ಒದ್ದಿಕೆ ಕೂಡ ಪ್ರತಿ ಮುಖ್ಯವಾಗಿರುತ್ತೆ. ಒದ್ದಿಕೆ ಮಾಡ್ಲೇಬೇಕು. ನೀರು ನಿರ್ವಹಣೆ ಅಂತಾರೆ ಒದ್ದಿಕೆ. ನಾವು ಮಲ್ಚಿಂಗ್ ಮಾಡ್ತೀವಿ ಯಾವ್ದೇ ಒಂದು, ಯಾಕೆ ಮಲ್ಚಿಂಗ್ ಅದನ್ನ ಒದ್ದಿಕೆ ಮಾಡ್ತೀವಿ ಅಂತಂದ್ರೆ ನಾವು ಗೆಡ್ಡೆ ಹಾಕಿದ ನಂತರ ಗೆಡ್ಡೆಗಳು ಮೊಳಕೆ ಬರುವುದಕ್ಕೆ ಒಂದು ಶಾಖ ಬೇಕಾಗುತ್ತೆ. ಆ ಶಾಖ ಒಂದು ತಿಂಗಳ, ಯಾವ್ದೇ ಒಂದು ಗೆಡ್ಡೆನ ನಾವು ನಾಟಿ ಮಾಡಿದ್ರೆ ಆ ನಾಟಿ ಮಾಡೋದ ಒಂದು ತಿಂಗಳ ನಂತರ ಅದು ಮೊಳಕೆ ಹೊಡಿತೆ. ಆ ಮೊಳಕೆ ಹೊಡೋದಕ್ಕೆ ನಾವು ವಿವಿಧ ರೀತಿಯಾದಂತ ಒದ್ದಿಕೆಗಳನ್ನ ಹೊಡ್ತೀವಿ. ನಾವು ಹುಲ್ಲನ್ನ ಹೋಗ್ಬೋದು, ರಾಗಿ ಹುಲ್ಲನ್ನ ಹಾಕ್ಬೋದು, ಇಲ್ಲ ಹೊಂಗೆ ಸೊಪ್ಪನ್ನ ಹಾಕ್ಬೋದು. ಒಟ್ಟಾರೆ ಸೊಪ್ಪು ಮೇಲಿನ ಒದ್ದಿಕೆ ಹಾಕಿದ್ರೆ ಅಲ್ಲಿ ಅದು ಒಂದು ಶಾಖನೂ ಕೂಡ ಆಗುತ್ತೆ. ತದನಂತರ ನಾವು ಒದ್ದಿಕೆ ಕೂಡ ಸಾವಯವ ಗೊಬ್ಬರ ಆಗಿ ಅಲ್ಲಿ ಕೂಡ ಆರ್ಗ್ಯಾನಿಕ್ ನಾವು ಸಾವಯವ ಇಂಗಾಲ ಕೂಡ ಜಾಸ್ತಿ ಆಗಿ ಒಳ್ಳೆ ಬೆಳೆದ. ಒಟ್ಟಾರೆ ಒದ್ದಿಕೆ ಮಾಡೋದಕ್ಕೆ ಸಾವಯವ ವಸ್ತುಗಳನ್ನ ಬಳಸ್ಕೊಂಡ್ರೆ ಉಷ್ಣಾಂಶನೂ ಕಾಪಾಡಬಹುದು, ನೀರಿನ ಆವಿಯಾಗತಕ್ಕಂತ ಕಡಿಮೆನೂ ಮಾಡಬಹುದು, ಮತ್ತೆ ಗೊಬ್ಬರವಾಗಿ ಕೂಡ ಅದನ್ನ ಮಣ್ಣಿಗೆ ಸೇರುತ್ತೆ. ಅದರಿಂದ ಕೂಡ ಪೋಷಕಾಂಶಗಳು ಜಾಸ್ತಿ ಆಗುತ್ತೆ ಅಂತ ನಾನು ತಿಳಿಸ್ತೇನೆ. ಬೇರಿಗೆ ಗಾಳಿ ಕೂಡ ಆಳ್ತಾ ಇರ್ಬೇಕು ಅಲ್ವಾ? ಇದು ಹೇಳಿದಾಗ ಬೇರಿಗೆ ಗಾಳಿನೂ ಕೂಡ ಬೇಕಾಗತ್ತೆ. ಗಾಳಿ ಬೇಕಾಗಿತ್ತು ಅಂದ್ರೆ ನಾವು ಹೇಳಿದಾಗ ಬಸಿಗಾಲವೇ ಬೇಕಾಗತ್ತೆ. ಆದ್ರೆ ಯಾವ್ದೇ ಒಂದು ನಾವು ಒಂದು ಸಸ್ಯ ಯಾವ್ದೇ ಒಂದು ಜೀವಿ ಅಂತಂದ್ರೆ ಆ ಗಾಳಿಗೆ ಆಕ್ಸಿಜನ್ ಅಂತ ಹೇಳ್ತೀವಿ. ಆಕ್ಸಿಜನ್ ಪ್ರತಿ ಪ್ರಮುಖವಾದ ಒಂದು ಇದು ಅಂಶ ಆಕ್ಸಿಜನ್ ನಾವು ಬೇರಿಗೆ ಮಾಡ್ಬೇಕಿತ್ತು. ಅದರಿಂದ ನಾವು ಅದನ್ನ ಬಸಿಗಾಲುವೆಯಿಂದನೇ ಕೂಡ ಹಾಸಿಗೆ ಇದನ್ನ ಕೂಡ ಇದಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕಳೆ ತೆಗೆಯೋದು ಅಥವಾ ಮತ್ತೆ ಇದ್ ಮಾಡ ಸ್ವಲ್ಪ ಸ್ವಲ್ಪ ಇದನ್ನ ಮಾಡಿದ ಗೊಬ್ಬರ ಹಾಕೋ ಟೈಮಲ್ಲಿ ನಾವು ಆ ಮಣ್ಣನ್ನ ಸ್ವಲ್ಪ ಸಡಿಲ ಮಾಡಿದ್ರೆ ಆಕ್ಸಿಜನ್ ಕೂಡ ಅಲ್ಲಿ ಬೇರುಗಳು ತಲುಪುತ್ತೆ. ಅದರಿಂದ ಕೂಡ ಉತ್ತಮವಾದ ಒಂದು ಗುಂಟಿ ಗಿಡ ಬೆಳವಣಿಗೆ ಸಹಕಾರಿಯಾಗುತ್ತೆ. ಬಿಸಿಲು ಬೀಳುವ ಹಾಗೆ ನೋಡ್ಕೋಬೇಕು. ಮತ್ತೆ ಇದ್ರ ಜೊತೆಗೆ ಬಿಸಿಲು ಕೂಡ ಏನು ನಾವು ಹೇಳ್ತೇವೆ ಒಂದು ತಿಂಗಳ ನಂತರ ಬಿಸಿಲು ಕೂಡ ಈ ಇದಾಗಬೇಕು. ಬಿಸಿಲಲ್ಲಿ ಬಿದ್ರೆ ಆಕ್ಸಿಜನ್ ಬರುತ್ತೆ. ಅದ್ರ ಜೊತೆ ಚೆನ್ನಾಗಿ ಗಿಡಗಳಿಗೆ ಒಟ್ಟೆ ಫೋಟೋಸಿಂಥಸಿಸ್ ನಾವು ಸಸ್ಯಗಳಲ್ಲಿ ಆಹಾರ ಉತ್ಪತ್ತಿ ಮಾಡೋಕೆ ಈಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಅಂದ್ವಿ. ಅದಕ್ಕೆ ಬಿಸಿಲು ಗಾಳಿ ಮತ್ತೆ ಪೋಷಣೆ ಇಷ್ಟು ಇದ್ರೆ ಕೂಡ ಒಂದು ಉತ್ತಮವಾದ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ. ಅದರಿಂದ ಬಿಸಿಲು ಗಾಳಿ ನೀರು ಪೋಷಕಾಂಶ ಇದು 4 ಕೂಡ ಪ್ರಮುಖವಾಗಿ ಕೊಡ್ಲೇಬೇಕಾಗತ್ತೆ. ಮತ್ತೆ ಪೋಷಕಾಂಶಗಳನ್ನ ಒದಗಿಸುವಂತದ್ದು ನಮ್ಮ ಬೆಳೆಗಳಿಗೆ ಅಂತೇಳಿ ಸೂಕ್ಷ್ಮಾಣು ಜೀವಿಗಳು, ಅವುಗಳ ಪಾತ್ರ ಕೂಡ ಬಹಳ ಮುಖ್ಯ ಇದೆ. ಹೌದು ಸರ್, ನೀವು ಒಂದೇ ಇದ್ ಮಾಡಿದ್ರೆ ಈಗ ಯಾವುದೇ ನಾವು ಸಾವಯವ ಗೊಬ್ಬರ ಆಗಿರ್ಬೋದು ಮಿನರಲ್ ನಾವು ಹಾಕಿದ ತಕ್ಷಣ ಅದಕ್ಕೆ ಅದ್ರ ಜೊತೆಗೆ ಈಗ ನಾವು ಈಗ ಏನ ಹೇಳ್ತಾ ಇದ್ದೇವೆ ಶುಂಠಿ ಬೆಳೆಯಲ್ಲಿ ಬೆಳೆದ್ರೆ ಆ ಭೂಮಿಯಲ್ಲಿ ನಮ್ಗೆ ಸೂಕ್ಷ್ಮಾಣು ಜೀವಾಣುಗಳು ಕಡಿಮೆ ಆಗುತ್ತೆ ಅಂತ. ಯಾಕೆ ಅಂತಂದ್ರೆ ಇಷ್ಟೇ ಶುಂಠಿ ಬೆಳೆಯಲ್ಲಿ ಜಾಸ್ತಿ ಪೋಷಕಾಂಶ ಇರೋದ್ರಿಂದ ಮತ್ತೆ ಸ್ವಲ್ಪ ನಾವು ಈ ರೋಗ ಮತ್ತೆ ಕೀಟಬಾಧೆಯನ್ನ ನಾವು

ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ನಾಗಪ್ಪ ಕುಶಾಲುಗೌಡ, ಬುದ್ದು ಮಾನುಗೌಡ, ಗೋವಿಂದ ಯಂಕೋಗೌಡ ಹಾಗೂ ಬಳಗದವರಿಂದ ಗುಮಟೆ ಪಾಂಗ್. ದೇವಸ್ಥಾನದ ಮುಂದೆ ಸುಗ್ಗಿಯಲ್ಲಿ ಆಡುವ ಹಾಡು. ತಂದನು ತಾನ ತಂದನ ತಂದೆ ನಾನನ್ನು, ತಂದನು ತಾನ ತಂದನ ನೇರೋತಾನ. ಕೆರೆ ಸುತ್ತೆ ಕಾದುಗಿಯೋ ಮರಣ ಸುತ್ತೆ ಮಾಲುಗಿಯೋ, ಕಾರಿಂದ ಸೂತೆ ಹಾರಾಗಿಡಿಯೋ ತಾನ. ಕಾರಿಂದ ಸೂತೆ ಹಾರಗಿಳಿಯೋ ರಾಣಾದ ಗಿಳಿಯೋ, ಪಾದರ ಸೂತೆ ಹಾರಾಜೆಯೋ ತಾನ. ಪಾಗರ ಸೂತೆ ಪರಾಜಯೋ ದ್ಯಾವರೆ, ಅಂದಲ ಸೂತೆ ಹರಿಗೋಳೋ ತಾನ. ಪರಾಜಯೋ ದ್ಯಾವರೆ, ಅಂದಲ ಸೂತೆ ಹರಿಗೋಳೋ ತಾನ. ಅಂದಲ ಸೂತೆ ಹರಿಗೋಳೋ ದ್ಯಾವರೆ, ತುಳಸಿಯು ತ್ಯಾಲ ಗುರು ಗಳೋ ತಾನ. ತುಳಸಿಯು ತ್ಯಾಲ ಗುರು ಗಳೋ ದಾರೆ, ಅಂದರ ಶೂತೆ ಹರಿಗೋಳೋ ತಾನ. ಜಂಗಳದಲ್ಲೆ ತೋಳು ಚಮಯೂರ್ ಮನೆಯಲ್ಲೆ, ಎಣ್ಣೆ ದಿನ ಚಂದೆ ಸನಿ ಬರುವೋ ತಾನ. ಎಂಟೆಂಟೆ ದಿನ ಕಂದೆ ಸನಿ ವರ ಇವ್ರ ಮನೆಯಲ್ಲೆ, ಐದರ ಸಿಗೋಂದೆ ಪರವರವೋ ತಾನ. ಐದರ ಸಿಗೋಂದೆ ಪರವರ ಇವ್ರ ಮನೆಯಲ್ಲೆ, ಅರ್ತರ ಸಿಗೋಂದೆ ಅರಾದಿನವೋ ತಾನ. ದೇವಸ್ಥಾನದಲ್ಲಿ ಪೂಜ್ಯ ಮನೆ ಪ್ರವೇಶ ಅಂದ್ರೆ ಏಳು ಪದ. ಒಲಿಯೇ ಇಲ್ಲದ ಗುಮಟೆ ಎಷ್ಟು ಬರೆಸಿದರೇನು, ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನು ಜನರೇ, ಇಲ್ಲದ ತಾಳ ಎಷ್ಟೇ ಬರ್ಸಿದಾರೇನು, ಗೆಜ್ಜೆ ಇಲ್ಲದ ಪಡ್ತ ಎಷ್ಟೇ ಕೊಡೆದಾರೇನೋ, ಸೊಂಟ ಸಿರಿಯೇ ಬರುವ ದೇನೋ ಜನರೇ.